ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಬಳಸಿ ರಾಸಾಯನಿಕ ಔಷಧಿಗಳನ್ನು ಬಳಸಿ ಅಲ್ಲಿ ತರಕಾರಿ ಮತ್ತು ಹೆಚ್ಚಿನ ಬೆಳೆಗಳನ್ನು ಬೆಳೆದಿರೋದ್ರಿಂದ ಹೆಚ್ಚಿನ ಕ್ಯಾನ್ಸರ್ ಪೇಷೆಂಟ್ಗಳು ಪಂಜಾಬ್ ಅಲ್ಲಿರೋದ್ರಿಂದ ಪಂಜಾಬ್ಗೂ ಮತ್ತೆ ಡೆಲ್ಲಿಗೆ ಒಂದು ಕ್ಯಾನ್ಸರ್ ರೈಲು ಅಂತ ಬಿಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಸರ್. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ಆದಷ್ಟು ಒಂದು ಸ್ವಲ್ಪ ನಮ್ಮ ಮನೆಗಾಗುವಷ್ಟು ಆದರೂ ಕೂಡ ಸ್ವಲ್ಪ ಜನಕ್ಕೆ ಹೋದ್ರೆ ನಮ್ಮ ಬಂಧು ಬಳಗಕ್ಕಾಗುವ ಅಷ್ಟಾದರೂ ಕೂಡ ನಾವು ರಾಸಾಯನಿಕ ಕೃಷಿಯಿಂದ ಮುಕ್ತರಾಗಿ ಸಾವಯವ ಕೃಷಿಯನ್ನು ಬೆಳ್ಕೊಳ್ಳೋದ್ರಿಂದ ಆರೋಗ್ಯವಾಗಿರಬಹುದನ್ನೋ ದೃಷ್ಟಿಯಿಂದ ನಾನು ಆ ದಿಟ್ಟಿಲ್ಲಿ ಹೋಗಿಸ್ತೇನೆ. ಈಗ ಸಾವಯವ ಕೃಷಿಯಲ್ಲಿ ಅಂತಂದ್ರೆ ಮನೆಗೆ ಬೇಕಾದಂತಹ ಒಂದು ದವಸ ಧಾನ್ಯಗಳನ್ನು ತರಕಾರಿಗಳನ್ನೆಲ್ಲ ಬಳಕೊಳ್ತಾ ಇದ್ರೆ ಹೌದು, ಯಾವ ಪ್ರಮಾಣದಲ್ಲಿ ಬೆಳೆಸ್ಕೊಳ್ತಾ ಇದ್ರ? ಇವತ್ತಿನ ನಾವು ಆರ್ಥಿಕ ಪರಿಸ್ಥಿತಿ ಯೋಚನೆ ಮಾಡಿದಾಗ ನಾವು ಒಂದೇ ಸರ್ತಿಗೆ ಏಕದಮ್ ನಾವು ಪೂರ್ತಿ ಸಾವಯವ ಕೃಷಿಗೆ ಹೋಗ್ತೇವೆ ಅಂತ ಹೇಳಿದಾಗ ಆಗ್ಲಿಕ್ಕಿಲ್ಲ. ಮೊದಲಿದ್ದದ್ದೆಲ್ಲ ಸಾವಯವ ಕೃಷಿಯೇ. ಸುಮಾರು ಒಂದು 60 ದಶಕಗಳ ಹಿಂದೆ 60 ವರ್ಷಗಳ ಹಿಂದೆ ಹೋದಾಗ ನಮಗೆ ಆಹಾರದ ಭದ್ರತೆಗೋಸ್ಕರ ರಾಸಾಯನಿಕ ಬಳಕೆಗಳನ್ನು ಬಳಸಬೇಕು ಅಂತೇಳಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಸರ್ಕಾರಗಳೇ ಮಾಡಿ ಸಾವಯವ ಪದ್ಧತಿಯಿಂದ ರಾಸಾಯನಿಕ ಪದ್ಧತಿಗೆ ಬಂದರು ಆಹಾರ ಭದ್ರತೆಗೋಸ್ಕರ. ಈಗ ನಾವು ಮತ್ತೆ ನಾವು ಸಾವಯವ ಕೃಷಿಗೆ ಹೋಗ್ತೀವಿ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಆಹಾರ ಭದ್ರತೆ ಆಗ್ಬೋದು, ನಮ್ಮ ದೇಶಕ್ಕೆ ತೊಂದರೆ ಆಗ್ಬೋದು. ಕನಿಷ್ಠಕ್ಕೆ ನಮಗೆ ಬೇಕಾದಷ್ಟು ಆಹಾರವಾದ ಕೂಡ ನಾವು ಸ್ವಂತಕ್ಕೆ ಬೆಳ್ಕೊಂಡಾಗ ನಾನೊಂದು 1/2 ಎಕರೆ ರಾಗಿ ಬೆಳ್ಕೊಳ್ತೇನೆ, ಒಂದಷ್ಟು ತರಕಾರಿಗಳನ್ನೆಲ್ಲ ಮನೆಗೆ ಬೇಕಾಗಷ್ಟು ತರಕಾರಿಗಳೆಲ್ಲ ಒಂದು 10 ಕ್ವಿಂಟಲ್ ತರಕಾರಿ ಬೆಳ್ಕೊಳ್ತೇವೆ. ಈಗೆಲ್ಲ ಬೆಳೆದಾಗ ನಾವು ನಮಗೆ ಸಾಕಾಗುವಷ್ಟು ಸಾವಯವ ಪದ್ಧತಿಯಲ್ಲಿ ತರಕಾರಿಗಳನ್ನು ಬೆಳ್ಕೊಳ್ಬಹುದು, ಆಹಾರ ಧಾನ್ಯಗಳನ್ನು ಬೆಳ್ಕೊಳ್ಬಹುದು. ಈಗ ಸರ್ ನಾನು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮನೆಗೆ ಬೇಕಾದ ಹಣ್ಣುಗಳಲ್ಲಿ ಬಾಳೆ ಸಾವಯವ ಪದ್ಧತಿಯಲ್ಲಿ ಬೆಳೆದಿವೆ, ಒಂದು 20 ಗಿಡ ಇದೆ. ಪಪ್ಪಾಯಿ ಒಂದು 4 ಗಿಡ ಇದೆ, ಒಂದು 2 ಸಪೋಟ ಗಿಡ ಇದೆ. ಆ ಸೀಸನ್ ವೈಸ್ ಬೇಕಾದಂತ ಹಣ್ಣು ನಮ್ಗೆ ಬರೋಂತ ಹಣ್ಣುಗಳೆಲ್ಲ ನಾವು ಸಾವಯವ ಹಣ್ಣುಗಳನ್ನೇ ನಮ್ಮ ಮನೇಲಿ ಬಳಸ್ತಾ ಇದ್ದೀವಿ. ಈಗ ನಮ್ಮ ಮಕ್ಕಳಿಗೆಲ್ಲ ಅದನ್ನೇ ಕೊಟ್ಟು, ಒಂದು 2 ಮಾವಿನ ಗಿಡ ಇದೆ, ಅದಕ್ಕೆ ಯಾವ ರಾಸಾಯನಿಕ ಗೊಬ್ಬರ ಹಾಕಲ್ಲ. ಅದನ್ನ ನಮಗೆ ಕಲಿಸಿದ್ದು ಅಂತ ಹೇಳಿದ್ರೆ ನಮ್ಮ ತಂದೆಯವರು. ನಮ್ಮ ತಂದೆಯವರು ಸ್ವಲ್ಪ ಮನೆಗೆ ಬೇಕಾದ ಎಲ್ಲಾ ತರಕಾರಿಗಳನ್ನ ಬೆಳಿಲಿಕ್ಕೆ ಶುರು ಮಾಡಿ ನಮಗೆ ಕಲಿಸಿದ್ರು, ನಾವು ಇವಾಗ ಅದನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ಒಳ್ಳೆಯ ಒಂದು ಗುಣಮಟ್ಟದ ಮಣ್ಣು ನಮಗೆ ಉಳಿಬೇಕು, ಜೊತೆಗೆ ನಮಗೆ ಒಳ್ಳೆಯ ಒಂದು ಆರೋಗ್ಯ ಸಿಗಬೇಕು ಅಂತಂದ್ರೆ ಇವತ್ತು ನಮ್ಮ ರೈತರು ಈಗ ಸಾವಯವ ಕೃಷಿ ಸಹಜ ಕೃಷಿಯತ್ತ ಬರಬೇಕು ಅಂತ ಹೇಳ್ತೀರಾ? ಹೌದು ಹೌದು. ಇಲ್ಲಾಂದ್ರೆ ಇವತ್ತು ನೋಡಿ, ಇವತ್ತು ಸುಮಾರು 40-45 ವರ್ಷಕ್ಕೆ 35 ವರ್ಷಕ್ಕೆ ಈ ಡಯಾಬಿಟಿಸ್, ಕ್ಯಾನ್ಸರು, ಬಿ ಪಿ, ಶುಗರ್ಗಳು ಇದೆಲ್ಲ ಬರ್ತಾ ಇರೋದನ್ನ ನೋಡಿದ್ರೆ ಒಂದು ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಿರೋದ್ರಿಂದನೇ ಹೆಚ್ಚಿನದಾಗಿ ಈ ತರದ ತೊಂದರೆ ಆಗಿದೆ ಅಂತಕ್ಕಂಥದ್ದು ನಾನು ಮನಗೊಂಡ್ಕೊಂಡು ಒಂದಿಷ್ಟು ನಾವು ಆರೋಗ್ಯ ದೃಷ್ಟಿಯಿಂದ ನಮ್ಮ ಮನೆಗೆ ಬೇಕಾದಷ್ಟು ಎಲ್ಲಾ ತರಕಾರಿಗಳನ್ನು ನಾನೇ ಬೆಳಿತೀನಿ ಅಂತ ಹೇಳಿಕ್ಕಾಗಲ್ಲ. ಬೆಳ್ಳುಳ್ಳಿ ಬೆಳೆಯಕ್ಕಾಗಲ್ಲ, ಒಂದೊಂದ್ಸರಿ ನೀರುಳ್ಳಿ ಬೆಳೆಯಕ್ಕಾಗಲ್ಲ. ನಾವು ಮನೆಗೆ ಬಳಸುವಂತ ಒಂದಿಷ್ಟು ತರಕಾರಿಗಳನ್ನ ಅದರಲ್ಲಿ ಒಂದು 3/4 ವಾಸಿ ಆದ್ರೂ ಕೂಡ ಒಂದು 70% ಆದ್ರೂ ನಮ್ಮ ಮನೆಗೆ ನಾವೇ ಬಳಕೊಂಡಾಗ ಒಂದಿಷ್ಟು ಆರೋಗ್ಯದ ಸುಧಾರಣೆ ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಸಾವಯವ ಕೃಷಿಯನ್ನ ನಾವು ಅಳವಡಿಸಿಕೊಳ್ಬಹುದು ಅಂದ್ರೆ ಉತ್ತಮವಾದ ಒಂದು ಇಳುವರಿ ಪಡೆಯಕ್ಕಾಗಲ್ಲ ಅಂತ ಸಾಕಷ್ಟು ರೈತರ ಒಂದು ಮನಸ್ಥಿತಿ ಇದೆ. ನಿಜ ಏನಾಗಿದೆ ನೋಡಿ, 40/40 ಒಂದು ಜಾಗದಲ್ಲಿ ಪ್ರಾಯೋಗಿಕವಾಗಿ ನಾನು 45-48 ಸೇರು ರಾಗಿಯನ್ನು ಬೆಳೆದಿದ್ದೆ ಸಾವಯವ ಕೃಷಿ ಪದ್ಧತಿಯಲ್ಲಿ. ಘನ ಜೀವಾಮೃತವನ್ನ ತಯಾರು ಮಾಡಿ ಘನ ಜೀವಾಮೃತವನ್ನ ಹಾಕಿ ನಾನೇ 40 ಒಂದು ಸೈಟ್ ಲೆಕ್ಕ, ಒಂದು ಕುಂಟೆಗೆ ಕನಿಷ್ಠ ಪಕ್ಷಕ್ಕೆ 40 ಸೇರು ಬೆಳೆದಿದ್ದೇನೆ. ಅಂದ್ರೆ 1 ಎಕರೆಗೆ 40 ಕುಂಟೆ, ನೀವು ಲೆಕ್ಕ ಮಾಡಿ ಎಷ್ಟಾಗ್ತದೆ. ಹಾಗಾಗಿ ಬೆಳಿಬಹುದು ಸರ್, ಆ ಒಂದು ತಾಳ್ಮೆ ಮತ್ತು ಶ್ರಮ ಶ್ರದ್ಧೆ ಬೇಕು. ನಾವು 10 ಎಕರೆ ಕೂಡ ಸಾವಯವ ಕೃಷಿ ಮಾಡ್ತೀನಿ ಅಂದಾಗ ಅದಕ್ಕೆ ಬೇಕಾದಷ್ಟು ರಾಸಾಯನಿಕ ಗೊಬ್ಬರಗಳಲ್ಲದೆ ನಾವು ಘನ ಜೀವಾಮೃತ ಮಾಡ್ಕೊಳ್ಬೇಕು, ಅಷ್ಟು ಹಸುಗಳು ಬೇಕು, ಕೊಟ್ಟಿಗೆ ಗೊಬ್ಬರ ಬೇಕು, ಅದೆಲ್ಲ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಈಗ ಏನಾಗಿದೆ, ಈಗ ನೋಡಿ, ಈಗ ಹೇಳಬೇಕು ಅಂತ ಹೇಳಿದ್ರೆ ಈ ರಾಸಾಯನಿಕ ಗೊಬ್ಬರಗಳಿಗೆ ಭೂಮಿನ ಹೊಂದಿಸಿಬಿಟ್ಟಿದ್ದಾರೆ. ಅಡಿಟ್ ಆಗಿಬಿಟ್ಟಿದೆ. ಅಲ್ಲಿಂದ ಹೊರಗೆ ಬರಬೇಕು ಅಂದರೆ ನೀವು ಸಾಕಷ್ಟು ನಾವು ಕೇಳಿದ್ವಿ ರೇಡಿಯೋ ಕಾರ್ಯಕ್ರಮ ಪೇಪರಲ್ಲಿ, ಒಂದಿಷ್ಟು ಈಗ ಮದ್ಯ ವ್ಯಸನಿಗಳನ್ನು ತರಬೇಕಾದ್ರೆ ಒಂದಿಷ್ಟಿಷ್ಟು ಅವ್ರಿಗೆ ಕಡಿಮೆ ಮಾಡಿ ಏನೋ ಮಾಡಿ, ಅದೇ ಥರ ನಾವು ಕೂಡ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಈ ವರ್ಷ ಇರೋ ನಮ್ಮ 4 ಎಕರೆ ಜಮೀನಲ್ಲಿ 1/2 ಎಕರೆ ಸಾವಯವ ಕೃಷಿಗೆ 1 ವರ್ಷ ಅಳವಡಿಸ್ಕೊಳ್ಳೋದು, ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೊಂದು 1/2 ಎಕರೆ 1 ಎಕರೆ ಆಗ್ತದೆ. ಕೆಲವು ವರ್ಷಗಳು ಬೇಕಾಗ್ತದೆ, ಸ್ವಲ್ಪ ಸಮಯ ಅಂತವಾಗಿ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಅಲ್ಲಿಗೆ ಬರ್ಬೋದು. ಎಲ್ಲರೂ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು, ಅವಾಗ ಒಂದು ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ಸಾವಯವ ಕೃಷಿ ಮಾಡ್ಬೇಕಂತಂದ್ರೆ ಕೆಲವರು ಕಷ್ಟ ಅಂತಾರೆ, ಯಾಕಪ್ಪ ಅಂತಂದ್ರೆ ಈಗ ಹೈನುಗಾರಿಕೆ ಮಾಡ್ಬೇಕಲ್ಲ, ಈಗ ರಾಸಾಯನಿಕ ಕೃಷಿ ಅಂತಂದ್ರೆ ಈಗ ಎಲ್ಲೋ ಮಾರ್ಕೆಟ್ ನಲ್ಲಿ ಗೊಬ್ಬರ ಸಿಗುತ್ತೆ, ಈಗ ಹಣ ಇರುತ್ತೆ, ದುಡ್ಡು ಕೊಟ್ಟು ಗೊಬ್ಬರ ತಂದ್ಬಿಟ್ರೆ ಇದರಷ್ಟು ಈಜಿ ಕೃಷಿ ಯಾವುದಿಲ್ಲ ಅಂತ ನಮ್ಮ ರೈತರ ಭಾವನೆ ಇದೆ. ಅಂತ ರೈತರಿಗೆ ಏನಂತ ಕಿವಿ ಮಾತು ಹೇಳ್ತೀರಾ? ಸರ್, ನಾವು 15 ವರ್ಷದಿಂದ ನಮ್ಮ ತಂದೆಟ್ಟಿಗೆ ವ್ಯವಸಾಯ ಮಾಡಿದ್ದೇನೆ ಸರ್. 40 ವರ್ಷದ ವ್ಯವಸಾಯದ ಅನುಭವದಲ್ಲಿ ಮೆಕ್ಕೆಜೋಳಗಳಿಗೆ ಹುಳ ಬಿದ್ದಂತದ್ದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳ ಹುಳ ಬೀಳ್ತಾ ಇದೆ, ನಾವು ಎಷ್ಟು ಬೇಕಷ್ಟು ಬಳಸ್ಕೊಂಡಿಲ್ಲ. ಅತಿಯಾದಾಗ ಅಮೃತ ವಿಷವಾಯಿತು ಅಂತಕ್ಕಂಥದ್ದು ಕೇಳಿದ್ದೇವೆಲ್ಲ ಸರ್. ನಾವು ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಕೆ ಮಾಡಿಯೇ ನಾವು ಆದಷ್ಟು ಹೆಚ್ಚಿನ ರೋಗಗಳನ್ನು ತಂದುಕೊಳ್ತಿದ್ದೇವೆ. ಯಾವುದಕ್ಕೆ? ಕೃಷಿಗೂ ಕೂಡ, ನಾವು ಬೆಳೆಗಳಿಗೂ ಕೂಡ. ಅದನ್ನು ಒಂದು ಹಂತದಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಯಾವುದೇ ರೈತರು. ಯಾಕೆ ಮಾಡ್ತಾ ಇಲ್ಲ? ಮಣ್ಣಿನ ಪರೀಕ್ಷೆ ಮಾಡ್ತಾ ಇಲ್ಲ. ಈಗ ನಿಮಗೊಂದು ಕಾಯಿಲೆ ಆದಾಗ ಒಂದು ಔಷಧಿ ಕೊಡ್ತಾರೆ, ನನಗೆ ಕಾಯಿಲೆ ಆದಾಗ ಒಂದು ಔಷಧಿ ಕೊಡ್ತಾರೆ ಅಂದ್ರೆ ಅದನ್ನ ಪರೀಕ್ಷೆ ಮಾಡಿ ನಮಗೆ ಯಾವ ಕಾಯಿಲೆ ಇದೆ, ಎಷ್ಟು ಪ್ರಮಾಣದಲ್ಲಿ ಔಷಧಿ ಕೊಡಬೇಕು ಅಂತಿದೆ, ರಕ್ತ ಪರೀಕ್ಷೆ ಮಾಡಿ ಎಲ್ಲ ಮಾಡಿ. ಹಾಗೆ ನಾವು ಮಣ್ಣಿನ ಪರೀಕ್ಷೆ ಮಾಡಿದಾಗ ಕೂಡ ಆ ಮಣ್ಣಿನ ಇರತಕ್ಕಂಥ ಗುಣಧರ್ಮವನ್ನು ಯೋಚನೆ ಮಾಡಿ ಅದಕ್ಕೆ ಯಾವ ತರದ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋ ಅರಿವಿಲ್ಲದೆ ನಾವು 2 ಚೀಲ ಗೊಬ್ಬರ ಹಾಕಿದೀವಿ, 3 ಚೀಲ ಗೊಬ್ಬರ ಹಾಕಿದೀವಿ, 1 ಚೀಲ ಗೊಬ್ಬರ ಹಾಕಿದೆ, 1.5 ಚೀಲ ಗೊಬ್ಬರ ಹಾಕಿದೆ ಒಂದು ಎಕರೆಗೆ ನಾ ಅಲ್ಲಿರ್ತಕ್ಕಂಥ ನಾವು ಮಣ್ಣು ಪರೀಕ್ಷೆ ಮಾಡಿದಾಗ ಕೂಡ ನಾವು ಅದಕ್ಕೆ ಏನು ಬೇಕು ಅಂತಕ್ಕಂಥದ್ದು ಕಂಡುಕೊಂಡು ಕೊಟ್ಟಾಗ ಒಂದಿಷ್ಟು ಸುಧಾರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಕೃಷಿಯಲ್ಲಿ ಬಹಳಷ್ಟು ಮಹತ್ವ ಪಡೆದಿದೆಯಲ್ವಾ? ಹೌದು ಹೌದು, ಬಹಳ ಪ್ರಮುಖವಾದಂತ ಅಂಶ. ನಾವು 2 ವರ್ಷಕ್ಕೊಂದ್ಸರಿ ಅದಕ್ಕೊಂಡು ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಾವು ಮಣ್ಣಲ್ಲಿ ಯಾವ ಅದಕ್ಕೆ ಬೇಕಾದ ಪೋಷಕಾಂಶಗಳ ಕೊರತೆ ಏನಿದೆ ಅಂತ ನಮ್ಗೆ ಗೊತ್ತಾಗುವುದೇ ಮಣ್ಣು ಪರೀಕ್ಷೆ ಮಾಡಿದಾಗ. ಮಣ್ಣು ಪರೀಕ್ಷೆ ಮಾಡದೆ ಒಂದು ಈ ವರ್ಷ ನಾನು 25 ಚೀಲ ಮೆಕ್ಕೆಜೋಳ ಬೆಳಿಬೇಕು, ಇನ್ನೂ 5 ಚೀಲ ಮೆಕ್ಕೆಜೋಳ ಜಾಸ್ತಿ ಬೆಳಿಬೇಕು, ಹಂಗಾಗ್ಬಿಟ್ಟು ನಾನು ತಗೊಂಡೋಗಿ 3 ಚೀಲ ಗೊಬ್ಬರ ಹಾಕುತ್ತಾ 4 ಚೀಲ ಗೊಬ್ಬರ ಹಾಕೋದು, ಯಾವ ಗೊಬ್ಬರ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಪೊಟಾಶ್ ಬೇಕೆ, ಯೂರಿಯಾ ಬೇಕೆ, ಇಲ್ಲ ಬೇರೆ ಥರದ ಏನೋ ಲಘು ಪೋಷಕಾಂಶಗಳು ಬೇಕೆ, ಜಿಂಕ್ ಬೋರಾನ್ ಇಲ್ವ ಅದರಲ್ಲಿ, ಕಬ್ಬಿಣದ ಅಂಶ ಇದೆಯಲ್ಲೋ, ನಾ ಪರೀಕ್ಷೆ ಮಾಡಲಿಲ್ಲ. DAP ಹಾಕಿದ್ವಿ, ಇಲ್ಲ 16-20 ಹಾಕಿದ್ವಿ, 17-17 ಹಾಕಿದ್ವಿ, 2 ಚೀಲ ಹಾಕಿದ್ವಿ, 3 ಚೀಲ ಹಾಕಿದ್ವಿ, 4 ಚೀಲ ಹಾಕಿದ್ವಿ, ಬಿತ್ತಿದ್ವಿ. ಅವಾಗ ಈಗ ನೋಡಿ ಮೆಕ್ಕೆಜೋಳದಲ್ಲಿ ನಾನು ಒಂದತ್ರ ಕೃಷಿ ವಿಜ್ಞಾನಿಗೆ ಕೇಳಿದಾಗ ಮೆಕ್ಕೆಜೋಳದ ಎಲೆಗಳು ಗೊಬ್ಬರ ಜಾಸ್ತಿಯಾಗ ಅಗಲವಾದ ಎಲೆಗಳು ಉತ್ಕೃಷ್ಟವಾಗಿ ಬಂದಾಗ ಅದರಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಬಿಡುಗಡೆ ಆದಾಗ ಅದಕ್ಕೋಸ್ಕರ ಹುಳಗಳು ಬರ್ತಕ್ಕಂಥದ್ದು ಅಂತ. ಹಂಗಾಗಿ ಮತ್ತೆ ಮೆಕ್ಕೆಜೋಳ ಹುಳ ಬರ್ಲಿಕ್ಕೆ ಶುರು ಆದವು. ಈಗ ಮೊದಲು ಯಾವುದೇ ರೀತಿಯಾದಂತಹ ಅಷ್ಟೊಂದು ರಾಸಾಯನಿಕಗಳನ್ನು ಬಳಸ್ತಾ ಇರಲಿಲ್ಲ, ಈಗ ಕೊಟ್ಟಿಗೆ ಗೊಬ್ಬರದಲ್ಲಿ ಸಾಕಷ್ಟು ಬಳಸಿ ಈ ಒಂದು ಬೆಳೆಗಳನ್ನ ಬೆಳೀತಾ ಇದ್ರು, ಅವತ್ತು ಹೆಚ್ಚು ರೋಗಗಳು ಇರಲಿಲ್ಲ ಅಂತೀರ? ಹೌದು, ಕೊಟ್ಟಿಗೆ ಗೊಬ್ಬರ ಬೆಳೆ ಹಾಕಬೇಕಾದ್ರೆ ಅಷ್ಟೊಂದು ರೋಗಗಳು ಇರಲಿಲ್ಲ ಸರ್. ಅದಕ್ಕೆ ಸಮಗ್ರವಾದ ಲಘು ಪೋಷಕಾಂಶಗಳು ದೊರಕ್ತಾ ಇತ್ತು, ಅದು ಉತ್ಕೃಷ್ಟವಾಗಿ ಬೆಳೀತಾ ಇತ್ತು. ಅವಾಗ ಏನಾಗಿತ್ತು ಅಂತೇಳಿದ್ರೆ, ಈಗ ಒಂದು 25 ಎಕರೆ ಜಮೀನು ಐತೆ ಅಂದ್ರೆ ಅವಾಗ ಜನಸಂಖ್ಯೆ ಕಡಿಮೆ ಇತ್ತು, 10 ಎಕರೆ ವ್ಯವಸಾಯ ಮಾಡ್ಕೊಳ್ತಿದ್ರು, 15 ಎಕರೆ ದನ ಮೇಯಕ್ಕೆ ಬಿಡ್ತಿದ್ರು. ಈಗ 25 ಎಕರೆನು ಬೆಳೆದ್ರು ಸಾಕ್ತದೆ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ವಾತಾವರಣದ ವೈಪರೀತ್ಯ, ಅತಿವೃಷ್ಟಿ ಆಗೋದು, ಅನಾವೃಷ್ಟಿ ಆಗೋದು, ಈ ತರದೆಲ್ಲ ತೊಂದರೆಗಳು ಇದ್ದಾಗ ಸಾಕಾಗ್ತದೆ. ಈಗ ಸಾಕಷ್ಟು ನೀವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿಕೊಂಡು ಬೆಳೆದಂತವರು ಮೊದಲೆಲ್ಲ ಅಲ್ವಾ? ಹೌದೌದು. ಈಗ ದಿಢೀರ್ನ ಯಾಕೆ ನಿಮಗೆ ಸಾವಯವ ಕೃಷಿಯತ್ತ ಒಲವು ಬಂತು? ಒಂದು ಆರೋಗ್ಯ ದೃಷ್ಟಿಯಿಂದ. ನಾನೊಂದು 50 ಎಕರೆ ಜಮೀನು ತಗೊಂಡೆ, ಯಾರಿಗೆ ತಗೊಂಡೆ, ಮಕ್ಕಳಿಗಾಗಿ ತಗೊಂಡೆ. ಅದನ್ನು ಬಂಜರು ಮಾಡಿ ಅದು ಏನೂ ಬೆಳೆಯದಂತ ಆಸ್ತಿಯನ್ನು ಕೊಂಡವ್ರಿಗೆ ಮಕ್ಕಳಿಗೆ ಬಿಡೋದಕ್ಕಿಂತ ಇರೋ ಆಸ್ತಿಯನ್ನೇ ಫಲವತ್ತತೆ ಮಾಡಿ ಬಿಟ್ಟು ಹೋದ್ರೆ ಅದರಲ್ಲಿಷ್ಟು ಅವರಿಗೆ ಮುಂದಿನ ಪೀಳಿಗೆಗೆ ಒಂದಿಷ್ಟು ಅನುಕೂಲ ಆಗಬೇಕು ಅನ್ನೋ ಒಂದಿಷ್ಟು ಯೋಚನೆ ಮಾಡಿ ಒಬ್ಬೊಬ್ಬರಾಗಿ ಅಳವಡಿಸ್ಕೊಳ್ತಾ ಹೋದಾಗ ಒಂದಿಷ್ಟು ಇನ್ನೊಂದು ಸ್ವಲ್ಪ ಕೆಲವು ವರ್ಷಗಳಲ್ಲಿ ಒಂದಿಷ್ಟು ನಮ್ಮ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಬಹುದು ಅನ್ನೋ ದೃಷ್ಟಿಯಿಂದ. ಸರ್, ನಾವು ರಾಯಚೂರು ಜಿಲ್ಲೆ ಎಡದಂಡ ನಾಲೆ ಅಂತ ಹೇಳ್ತೇವೆ, ಅದು 2 ನದಿಗಳ ಮಧ್ಯೆ ಇರತಕ್ಕಂಥ ಒಂದು ಜಿಲ್ಲೆ. ಅಲ್ಲಿ ಏನಾಗಿದೆ, ನೀವು ಎಷ್ಟು ನೀರು ಕೊಟ್ಟರು, ಎಷ್ಟು ಗೊಬ್ಬರ ಹಾಕಿದ್ರು, ಭೂಮಿ ಬೆಳೀತಾ ಇಲ್ಲ. ನಾನು ನನ್ನ ಮಕ್ಕಳಿಗೆ 10 ಎಕರೆ ಆಸ್ತಿ ಮಾಡಿದೆ ಅಂದ್ರೆ ಅದು ಬೆಳೆಯದಿಲ್ಲ ಅಂದ್ರೆ ಆಸ್ತಿ ಮಾಡಿ ಉಪಯೋಗ ಏನು? ಹಂಗಾಗಿ ನಾವು ಈಗ ಅದಕ್ಕೆ ಯೋಚನೆ ಮಾಡ್ಬೇಕಲ್ವಾ? ಮುಂದಿನ ಪೀಳಿಗೆಗೆ, ಮುಂದಿನ ತಲೆಮಾರಿಗೂ ಕೂಡ ಒಂದು ಫಲವತ್ತತೆಯನ್ನು ಉಳಿಸ್ಕೊಳ್ಬೇಕಲ್ವಾ? ಆ ದಿಕ್ಕಿನಾಗಿ ಯೋಚನೆ ಮಾಡಿ ನಾನು ಒಂದಿಷ್ಟು ಸಾವಯವ ಕೃಷಿ ಕಡೆ ಒಲವು ಕೊಟ್ಟಿದ್ದೇನೆ. ಈಗ ಸಾವಯವ ಕೃಷಿಯಲ್ಲಿ ಈಗೆಲ್ಲ ಘನ ಜೀವಾಮೃತ ಇದನ್ನೆಲ್ಲ ಬಳಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಈ ರೀತಿ ನೀವು ಬಳಕೆ ಮಾಡ್ಬೇಕಂತಂದ್ರೆ ಹೈನುಗಾರಿಕೆ ಮಾಡ್ಬೇಕಾಗಲ್ವಾ? ಹೈನುಗಾರಿಕೆ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಯಾವ ರೀತಿಯಾದಂತ ಒಂದು ಹಸುಗಳನ್ನ ಸಾಕಾಣಿಕೆ ಮಾಡಿ? ನಾವು ದೇಶೀಯ ಹಸುಗಳನ್ನ ಸಾಕಬೇಕು. ಯಾಕನಸ್ತು ನಿಮಗೆ ದೇಶೀಯ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು? ದೇಶೀಯ ಹಸುವಿನ ಗೋಮೂತ್ರ ಮತ್ತು ಸಗಣಿಯಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ಜರ್ಸಿ ಹಸುಗಳಿಗಿಂತ ಸಾಕಷ್ಟು ಪ್ರಮಾಣದಲ್ಲಿ ಕೋಟ್ಯಾನುಕೋಟಿ ವ್ಯತ್ಯಾಸಗಳು, ಸೂಕ್ಷ್ಮ ಜೀವಾಣುಗಳ ವ್ಯತ್ಯಾಸಗಳು ಇರೋದ್ರಿಂದ ನಾವು ದೇಶೀಯ ಹಸುಗಳನ್ನು ಬಳಸಬೇಕು ಅಂತ ಯೋಚನೆ. ಪಳೆಕರ್ ಪದ್ಧತಿ ಅಂತ ಕೆಲವು ಪದ್ಧತಿ ಮಾಡಿದ್ರು. ಪಳೆಕರ್ ಪದ್ಧತಿ ಅವರು ಯೋಚನೆ ಮಾಡಿ ಮಾಡಿದ್ರು. ಅದರಿಂದ ಹೋದಾಗ ನಮ್ಮಲ್ಲಿ ಪೂರ್ವಿಕರೆಲ್ಲ ಮಾಡಿದ್ರು ದೇಶೀಯ ಹಸುಗಳು. ನಮ್ಮಲ್ಲೇನು ಈಗ ಹೈನುಗಾರಿಕೆ ಮಾಡಬೇಕು, ಹೆಚ್ಚಿನ ಹಣ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಈಗ ಬೇರೆ ಬೇರೆ ತರದ ಜರ್ಸಿ, HFO ಬೇರೆ ಬೇರೆ ತರಗಳನ್ನು ತಂದಿದ್ದಾರೆ. ನಮ್ಮ ದೇಶಿ ಒಂದು ಕಡೆ ನಾನು ಮತ್ತೆ ಒಂದು ಪುಸ್ತಕದಲ್ಲಿ ಓದಿದ್ದು ನನಗೆ ನೆನಪಿದೆ, ದೇಶೀಯ ಹಸುಗಳ ಹಾಲು ಮತ್ತೆ ಜರ್ಸಿ ಮತ್ತು ಎಚ್ ಎಫ್ ಹಸುಗಳ ಹಾಲನ್ನು ಪರೀಕ್ಷೆ ಮಾಡಿದಾಗ ನಮ್ಮ ದೇಶೀಯ ಹಸುವಿನ ಹಾಲಿನಲ್ಲಿ ರೋಗ ಮುಕ್ತ ಗುಣಗಳು ಸಾಕಷ್ಟು. ಡೆವಿಲ್ ಇನ್ ದಿ ಮಿಲ್ಕ್ ಅಂತ ಏನೋ ಒಂದು ಪುಸ್ತಕ ಬರೆದಿದ್ದಾರೆ ಬೇರೆ ದೇಶದಲ್ಲಿ ಅಂತ ಕೇಳಿದ್ದೆ ನಾನು. ನಮ್ಮ ದೇಶೀಯ ಹಸುಗಳ ಹಾಲಿನಲ್ಲಿ ಸಾಕಷ್ಟು ರೋಗಗಳ ಮುಕ್ತರಾದ್ರೆ ಆ ಹಾಲಿನ ಸಾಕಷ್ಟು ಹಾಲುಗಳಲ್ಲಿ ರೋಗಗಳು ಉತ್ಪತ್ತಿ ಆಗ್ತವೆ ಅಂತಕ್ಕಂಥದ್ದು. ಉದಾಹರಣೆಗೆ ಕೂಡ ನಮ್ಮ ದೇಶೀಯ ಹಸುಗಳ ಅಲ್ಲದೆ ಬೇರೆ ಹಸುಗಳ ತಳಿ ಹಾಲನ್ನು ಕುಡಿದಾಗ ಇವತ್ತು 10 ವರ್ಷಕ್ಕೆ 11 ವರ್ಷಕ್ಕೆಲ್ಲ ಹೆಣ್ಮಕ್ಳು ಮೆಚೂರ್ ಆಗ್ತಕ್ಕಂಥದ್ದು ಇದೆಲ್ಲ ಅದರಿಂದಲೇ ಆಗ್ತಕ್ಕಂಥ ತೊಂದರೆ ಅಂತ ಎಲ್ಲ ಕೇಳ್ಪಟ್ಟಿವಿ. ನಾವು ದೇಶೀಯ ಹಸುಗಳನ್ನೇ ಬಳಸ್ಲಿಕ್ಕೆ ಶುರು ಮಾಡಿದ್ದೇವೆ. ನಾವು ಕೂಡ ವ್ಯವಸಾಯದ ಜೊತೆಗೆ ಹೈನುಗಾರಿಕೆ ಮಾಡುವಾಗ ವ್ಯಾಪಾರೀಕರಣ ಅಂತೇಳಿ ನಮ್ಮಲ್ಲಿ ಕೂಡ ನಾವು ನಮ್ಮನೆ ಅಣ್ಣ ತಮ್ಮಗಳು ಸೇರ್ಕೊಂಡು 20 ಹಸುಗಳನ್ನು ಇಟ್ಕೊಂಡು ನಾವು ಕೂಡ ಹೈನುಗಾರಿಕೆ ಮಾಡಿದವರೇ, ಜಸ್ಟ್ ಎಚ್ ಎಫ್ ಹಸುಗಳನ್ನೆಲ್ಲ ಇಟ್ಕೊಂಡು ಮಾಡಿದವರೇ. ಈಗೆಲ್ಲ ನಾವು ದೇಶೀಯ ಹಸುಗಳು ಇಟ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ. ಈಗ ಗುಣಮಟ್ಟದ ಹಾಲು ಬೇಕು, ಗುಣಮಟ್ಟದ ಗೊಬ್ಬರ ಬೇಕು, ಗುಣಮಟ್ಟದ ಗಂಜಲು ಬೇಕಂತಂದ್ರೆ ದೇಶೀಯ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡೋದು ಉತ್ತಮ ಅಂತ ಹೇಳಿ. ಹೌದು ಹೌದು. ಈಗ ಎಷ್ಟು ಸಾಕಾಣಿಕೆ ಮಾಡಿದ್ರೆ, ಯಾವ ತಳಿ ಸಾಕಾಣಿಕೆ ಮಾಡಿ? ನಮ್ಮಲ್ಲಿ ಹಳ್ಳಿಕಾರ ಇದೆ, ಅಮೃತ್ ಮಾಲ್ ಇದೆ. ಈಗ ನಾನ್ ಮೊನ್ನೆ ಒಂದ್ ಕಡೆ ಮೈಸೂರು ಕಡೆ ಏನೋ ತುರುವೇಕೆರೆ ಕಡೆ ಹೋಗಿದ್ದಾಗ ಅಲ್ಲಿ ಒಂದು ಹಳ್ಳಿ ಕಾಳು ಸಂವರ್ಧನಾ ಕೇಂದ್ರ ಅಂತ ಒಂದು ಹಳ್ಳಿಯಲ್ಲಿ ಕೇಳಿದೆ ನಾನು. ಅಲ್ಲಿಗೆ ಹೋಗಿ ನೋಡಿದೆ. ನೋಡಿ, ಈಗ ನಾವು ದೇಶೀಯ ಹಸುಗಳು ಕೆಲವರು ಎಲ್ಲ ಯೋಚನೆ ಮಾಡ್ತಾರೆ, ಒಂದು ಹಸು ಸಾಕೊಂಡಿದ್ರೆ ಅದನ್ನೇ ಮಾಡೋದೇನೋ ಅಂತೇಳಿ. ಅಲ್ಲಿ ನೋಡ್ತಾ ಇದ್ದೆ ನಾನು, ಹೇಳಿದ್ರು ಅವರು ಈ ತಿಂಗಳು 8ನೇ ತಾರೀಕು ಅಲ್ಲಿ ಹರಾಜಿದೆ ಅಂತೆ. ಒಂದು ಜೊತೆ ಹಳ್ಳಿ ಕಾರು 2 ವರ್ಷದ ಹೋರಿ ಕರುಗಳಿಗೆ 3 ಲಕ್ಷದ ಬೆಲೆ ತನಕ ಹರಾಜಾಗ್ತದೆ ಅಂತ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ರು. ಬೇಡಿಕೆ ಇದೆ. ಇತ್ತೀಚೆಗೆ ಮತ್ತೆ ಎಲ್ಲ ವಾಪಸ್ಸು ನಾವು ಹೈನುಗಾರಿಕೆಗೆ ದೇಶೀಯ ಹಸುಗಳು ಸಾಕಬೇಕು, ದೇಶೀಯ ಹಸುಗಳನ್ನ ಅದರ ಬಹುತ್ಪನ್ನಗಳನ್ನು ಮಾಡಬೇಕು, ಆ ಬಹುತ್ಪನ್ನಗಳನ್ನು ಮಾಡಿ ಮತ್ತೆ ಅದರ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ನಾವು ಆರ್ಥಿಕ ಸಗಲರಾಗಬೇಕು ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ ಸರ್ ಇತ್ತೀಚೆಗೆ. ಈಗ ದೇಶೀಯ ಒಂದು ತಳಿಯ ಹಸುವಿನ ಹಾಲಲ್ಲೇ ನಾವು ತುಪ್ಪ ಮಾಡಿದಾಗ ತುಪ್ಪಕ್ಕೂ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ? ಹೌದು. ಇವತ್ತು ನೋಡಿ, ಆಯುರ್ವೇದಿಕ್ ಔಷಧಿಗಳಿಗೆ ಕಡೆ ಹೋದಾಗ ದೇಶೀಯ ಹಸುವಿನ ತುಪ್ಪಕ್ಕೆ ದೊಡ್ಡ ಮಹತ್ವ ಇದೆ. ಆಮೇಲೆ ಮಜ್ಜಿಗೆ ಮೊಸರು ಊಟ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಬರ್ತಕ್ಕಂಥ ಸಾಕಷ್ಟು ತೊಂದರೆಗಳು ಕೂಡ ಅದ್ರ ಮುಕ್ತರಾಗ್ತಾರೆ ಅಂದಾಗದೆಲ್ಲ ಕೇಳಿದ್ರೆ. ಹಿಂದೆಲ್ಲ ನಮ್ಮ ಮನೆಯಲ್ಲೆಲ್ಲ ಇಟ್ಕೊಂಡು ಮಾಡ್ತಾ ಇದ್ರಲ್ವಾ? ಹಿಂದಿನ ಪೂರ್ವಿಕರೆಲ್ಲ ಆರೋಗ್ಯವಾಗಿದ್ರು, 100 ವರ್ಷ ಬದುಕ್ತಿದ್ರು, 89 ವರ್ಷ ಇದ್ರು. ಅವರ ದೇಶೀಯ ಹಸುವಿನ ಸಾಕೊಂಡಿದ್ರು, ದೇಶೀಯ ಹಸುವಿನ ಗಂಜ ಸಗಣಿ ಬಳಸ್ತಾ ಇದ್ರು, ಆ ಗೊಬ್ಬರ ಬಳಸಿ ವ್ಯವಸಾಯ ಮಾಡ್ತಾ ಇದ್ರು, ಆ ಊಟ ಮಾಡ್ತಾ ಇದ್ರು, ಆರೋಗ್ಯವಾಗಿರ್ತಾ ಇದ್ರು. ಅದೆಲ್ಲ ನಮ್ಮ ಕಣ್ಣು ಮುಂದೆ ಇದ್ದಂಥದ್ದು. ಈಗೆಲ್ಲ ಸಮಗ್ರ ಕೃಷಿ ಅಂತಂತಂದ್ರೆ ನೀವು ಈಗ ಸಾವಯವ ಕೃಷಿಯಲ್ಲಿ ಅಳವಡಿಸಿಕೊಂಡಿರೋದು ಈಗ ಅಡಿಕೆ, ತೆಂಗು, ಸಿರಿಧಾನ್ಯಗಳನ್ನೆಲ್ಲ ಬೆಳೀತಾ ಇದೀವಿ. ಹೌದು, ಬೆಳೀತಾ ಇದ್ದೇವೆ, ಈಗಲೂ ಬೆಳೀತೀವಿ. ಸಿರಿಧಾನ್ಯಗಳನ್ನ ಬೆಳೆಯುವ ಉದ್ದೇಶ ಏನು? ಡಾಕ್ಟರ್ ಖಾದರ್ ಅವರು ಅವ್ರ ಪ್ರವಚನ ಕೇಳ್ತಾ ಇದ್ದೆ, ಅವ್ರ ಕಡೆ ನೋಡ್ತಾ ಇದ್ದೆ. ಅದನ್ನ ಅಳವಡಿಸ್ಕೊಂಡು ನಮ್ಮ ಮಾವ ಒಬ್ರು, ಇವತ್ತು ಅವರು ಸುಮಾರು 400-450 ಶುಗರ್ ಇರ್ತಿತ್ತು ಅವ್ರಿಗೆ, ಇವತ್ತು ಸಿರಿಧಾನ್ಯಗಳನ್ನೇ ಬಳಸಿ ಅವರು ಇವತ್ತು ಶುಗರ್ ಇಂದ ಹೊರಗೆ ಬಂದಿದ್ದಾರೆ ಸರ್, ವಿತೌಟ್ ಒಂದು ಟ್ಯಾಬ್ಲೆಟ್ ಆರಾಮಿದ್ದಾರೆ. ಅದನ್ನು ಕಂಡ್ಕೊಂಡು ನಾನು ಸ್ವಲ್ಪ ಸಿರಿಧಾನ್ಯ ಬೆಳಿಲಿಕ್ಕೆ ಶುರು ಮಾಡಿದೆ. ನಮ್ಮ ಮನೆಯಲ್ಲೆಲ್ಲ ಸಿರಿಧಾನ್ಯ ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಈಗ 1-2 ವರ್ಷ ಸಿರಿಧಾನ್ಯ ಬೆಳಿಲಿಕ್ಕೆ ಸ್ವಲ್ಪ, ಕಳೆದ ವರ್ಷ ಆಚೆ ವರ್ಷ ಅದನ್ನು ನಾವು ಮಳೆ ಆಶ್ರಿತ ಸಿರಿಧಾನ್ಯ ಬೆಳೀತಕ್ಕಂಥದ್ದು. ಈ ಮಳೆ ಕಳೆದ ವರ್ಷ ಮಳೆ ಇರಲಿಲ್ಲ ಆಚೆ ವರ್ಷ, ಅದಕ್ಕಿಂತ 1 ವರ್ಷ ಮುಂಚೆ ಮಳೆ ಜಾಸ್ತಿ ಆಗಿತ್ತು, ಸಿರಿಧಾನ್ಯ ಬೆಳಿಲಿಕ್ಕಾಗಿಲ್ಲ. ಮತ್ತೆ ಈಗ ಮತ್ತೆ ನೆಕ್ಸ್ಟ್ ಬೆಳಿಬೇಕು ಸರ್. ಈಗ ಈ ವರ್ಷ ಸಿರಿಧಾನ್ಯ ಬೆಳಿಬೇಕು ಅಂತೇಳಿ ನಾನು ಹೋಗಿ ರೈತ ಸಂಪರ್ಕ ಕೇಂದ್ರದಿಂದ ಸಿರಿಧಾನ್ಯ ಬೀಜಗಳನ್ನು ತಂದಿಟ್ಕೊಂಡಿದ್ದೆ. ಬಟ್ ಆ ಸಮಯಕ್ಕೆ ಮಳೆ ಜಾಸ್ತಿ ಆಗಿ ಇವತ್ತು ಮಳೆ ಬಿತ್ತಲೆ ಮಾಡಲಿಕ್ಕೆ ಬಿಡಲಿಲ್ಲ 1 ತಿಂಗಳ ಮಳೆ. ಹಂಗಾಗಿ ಈ ಸರಿ ಸಿರಿಧಾನ್ಯ ಬೆಳೆಯಲಿಲ್ಲ, ಮತ್ತೆ ಮುಂದೆ ಬೆಳಿಬೇಕು. ಈಗ ಸಿರಿಧಾನ್ಯಗಳು ಅಂತಂದ್ರೆ ವರ್ಷದ ಯಾವ ಕಾಲದಲ್ಲಿ ಬೇಕಾದ್ರೂ ಬೆಳಿಬಹುದಲ್ವಾ? ಹೌದು, ಕೆಲಸ ಹಿಂಗಾರಲ್ಲಿ ಬೆಳಿತವೆ, ಕೆಲ ಸಿರಿ ಮುಂಗಾರಲ್ಲಿ ಬೆಳಿತವೆ. ನಾವು ನೋಡಿ, ನವಣೆಯಲ್ಲಿ ಬೆಳಿಬೇಕಾದ್ರೆ ನಾವು ಹೊಸಲೆ ಬೆಳೆಗೆ ಬೆಳಿತೇವೆ. ಈ ಕೊರಲೆ ಆರ್ಕದಲ್ಲಿ ಬೇಕಾದ್ರೆ ಮುಂಗಾರಿಗೆ ಹಾಕ್ತೀವಿ. ಅಂದ್ರೆ ಒಂದು ಹಂತ ಬಂದ್ಮೇಲೆ ಒಂದು ರಾಗಿ ಕೂಡ ನಾವೆಲ್ಲ ಆದ್ರಿ ಮಳೆಯಿಂದ ಹಿರೇಪುಷನ್ ಮಳೆ ಅಸಲೆ ಮಳೆ ತನಕ ಬೆಳಿತೇವೆ ಮುಂಗಾರಲ್ಲಿ, ಮತ್ತು ಮುಂಗಾರು ಮತ್ತು ಹಿಂಗಾರು ಮಧ್ಯದಲ್ಲಿ ಬೆಳಿತೇವೆ. ಈ ತರ ಬೆಳಿಬಹುದು. ರಾಗಿ ಈಗಲೂ ಬೆಳಿಬಹುದು ನಾವು ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ ಬೆಳಿಬಹುದು. ಬೇಸಿಗೆ ನೀರಾವರಿ ಆಶ್ರಯ ಬೆಳೆಯುವರು, ನೀರಲ್ಲಿ ಬೆಳೆಯುವರು ಬೇಸಿಗೆಯಲ್ಲಿ ಬೆಳಿಬಹುದು. ಈಗ ಡಿಸೆಂಬರ್ ಜನವರಿಯಲ್ಲಿ ಹಾಕ್ತಾರೆ. ಈಗೆಲ್ಲ ನೀವು ಸಾಕಷ್ಟು ದೇಶೀಯ ಒಂದು ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರಲ್ಲ, ಈಗ ಸಿರಿಧಾನ್ಯದ ಒಂದು ಮೇವು ಗುಣಮಟ್ಟದ ಮೇವು ಅಂತ ಹೇಳ್ಬೋದಲ್ವಾ? ಹೌದು. ಯಾವ ರೀತಿ ಬಳಕೆ ಮಾಡ್ತೀರಾ? ನಾವು ರಾಗಿ ಹುಲ್ಲು ಬೆಳಿತೇವೆ, ನಾವು ರಾಗಿ ನಾವು ಬಳಸ್ಕೊಳ್ತೇವೆ, ಅದನ್ನ ನಾವು ಹಸುಗಳಿಗೆ ಬಳಸ್ತೇವೆ, ಮತ್ತೆ ನವಣೆ ಅದನ್ನ ಸಿರಿಧಾನ್ಯಗಳು ನಾವು ಬಳಸ್ಕೊಳ್ತೇವೆ, ಅದನ್ನು ಕೂಡ ಮೇವನ್ನ ದನಗಳಿಗೆ ಬಳಸ್ತೇವೆ. ಎಲ್ಲಾ ತರದ ಸಿರಿಧಾನ್ಯ ಮೇವುಗಳನ್ನ ದನಗಳಿಗೆ ಬಳಸಬಹುದು. ನಿಜವಾಗ್ಲೂ ಸಿರಿಧಾನ್ಯ ಅಂತ ಹೇಳಿದ್ರೆ ಸರ್ ಅದೊಂದು ಅದ್ಭುತವಾದ ಆಹಾರ ಕೂಡ ಸರ್ ಅದು ಸಿರಿಧಾನ್ಯ. ಅಂದ್ರೆ ಇವತ್ತಿನ ದಿನ ಸಾಕಷ್ಟು ಅದಕ್ಕೆ ಬೇಡಿಕೆ ಇದೆ. ಬೇಡಿಕೆ ಇದೆ. ಈಗ ಬಹಳ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ ಸರ್, ಸಿರಿಧಾನ್ಯದಲ್ಲಿ ನಾವು ಏನು ಮಾಮೂಲಾಗಿ ನಾವು ಅಕ್ಕಿಯಲ್ಲಿ ಏನು ಅಡಿಗೆ ಮಾಡ್ತೇವೆ ಎಲ್ಲಾ ತರದ ಅಡಿಗೆಗಳನ್ನು ಸಿರಿಧಾನ್ಯದಲ್ಲಿ ಮಾಡಬಹುದು. ಈ ಕನಿಷ್ಠಕ್ಕೆ ನೋಡಿ, ಈ ವ್ಯವಸಾಯ ಮಾಡುವಂತವರೆಲ್ಲ ಕಷ್ಟಪಟ್ಟವರು ಎರಡೊತ್ತು ಕೂಡ ಸಿರಿಧಾನ್ಯ ಊಟ ಮಾಡಿದ್ರು ತೊಂದರೆ ಇಲ್ಲ. ಕೆಲವರು ಆಗ್ತಾರೆ ನಮಗೆ ಬಾಡಿ ಹೀಟ್ ಆಗ್ತದೆ, ನಮಗೆ ಜೀರ್ಣಶಕ್ತಿ ಕಡಿಮೆ ಆಗ್ತದೆ, ಆಗಲ್ಲ ಅಂತ. ಕನಿಷ್ಠ ಪಕ್ಷ ಈಗ ಆಫೀಸಲ್ಲಿ ಕೆಲಸ ಮಾಡುವಂತವರು, ಬೆಳಗ್ಗೆಯಿಂದ ಸಂಜೆ ಕೂತ್ ಕೆಲಸ ಮಾಡುವಂತವರೆಲ್ಲ ಒಂದು ದಿವಸಕ್ಕೆ 1 ಹೊತ್ತಾದ್ರೂ ಸಿರಿಧಾನ್ಯ ಊಟ ಮಾಡೋದ್ರಿಂದ ಸರ್ ಅದು ಸಿರಿಧಾನ್ಯ ಬೆಳೆಯುವ ರೈತರಿಗೂ ಕೂಡ ಒಂದಿಷ್ಟು ಪ್ರೋತ್ಸಾಹ ಕೊಟ್ಟಾಗ್ತದೆ, ಊಟ ಮಾಡುವಂತವ್ರಿಗೂ ಕೂಡ ಒಳ್ಳೆ ಆರೋಗ್ಯ ವೃದ್ಧಿ ಆಗ್ತದೆ. ನಮ್ಮ ಮನೆಯಲ್ಲಿ ಕೂಡ ಎಲ್ಲಾ ತರದ ಸಿರಿಧಾನ್ಯಗಳಲ್ಲಿ ಎಲ್ಲಾ ತರದ ಆಹಾರವನ್ನು ಮಾಡ್ತಾರೆ. ನಮ್ಮ ತಂದೆಗೆ ಒಂದ್ ದಿವಸ ಒಂದ್ ಹೊತ್ತು ಆದ್ರೂ ಕೂಡ ನಮ್ಮ ಮನೆಯಲ್ಲಿ ಕೂಡ ಸಿರಿಧಾನ್ಯದ ವ್ಯವಸ್ಥೆ, ಒಂದು ಊಟ ಇರ್ತದೆ. ಈಗ ಮತ್ತೆ ಇದ್ರ ಜೊತೆಗೆ ಈಗ ಅಡಿಕೆ ಬೆಳೀತಾ ಇದೀವಿ, ತೆಂಗು ಬೆಳೀತಾ ಇದೀವಿ ಅಂತ ಹೇಳಿದ್ರ, ಸಾವಯವ ಕೃಷಿಯಲ್ಲಿ ಈಗ ದಾಳಿಂಬೆ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಇಲ್ಲ ಸರ್, ಇಲ್ಲ. ಮತ್ತೆ ನೀವು ಯಾವ ರೀತಿ ಬೆಳಿತೀರ ಸರ್? ಅದು 50-50 ಸರ್. ಈಗ ಕಾಯಿ ಕೊರಕ ಹುಳುಗಳು ಬಿತ್ತು ಅಂತ ತಿಳ್ಕೊಳ್ಳಿ, ಕಾಯಿ ಕೊರಕ ಹುಳುಗಳು ಬಿದ್ದಾಗ ಅದು ರಾಸಾಯನಿಕ ಬಳಸಬೇಕಾಗ್ತದೆ, ಅದಕ್ಕೆ ಅಂದ್ರೆ ರಾಸಾಯನಿಕ ಬಳಸ್ತೇವೆ. ಗೊಬ್ಬರ ಹಾಕುವ ರೀತಿಯಲ್ಲಿ ಸರ್, ನಾವು ಒಂದ್ ಸಾರಿ ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಎರಡ್ ಸಾರಿ ನಾವು ಜೀವಾಮೃತ ಹಾಕ್ತೀವಿ, ಇತರ ಬಯೋ ಡೈಜೆಸ್ಟ್ ಹಾಕ್ತೀವಿ. ಹಾಗೆ ಉತ್ಕೃಷ್ಟ ಬೆಳಿಲಿಕ್ಕೆ ಭೂಮಿ ಮಾಡ್ಕೊಳ್ಳಿಕ್ಕೆ ಅದು ದಾಳಿಂಬೆ ನಾವು ರಾಸಾಯನಿಕ ಮುಕ್ತವಾಗಿ ಬೆಳಿತೀವಿ ಅಂತ ಹೇಳೋದು ಸುಳ್ಳು, ಅದು ಉಚಿತನ ಕೂಡ. ಪ್ರಯತ್ನ ಮಾಡಿದ್ರೆ ಮಾಡಿದೀನಿ ಸರ್. ಅದರಲ್ಲಿ ನೀವು ಯಶಸ್ಸು ಕಾಣಲಿಲ್ಲ? ಕಾಣಲಿಲ್ಲ ಸರ್, ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಇನ್ನು ಮಾಡಬೇಕು. ಬ್ರಹ್ಮಾಸ್ತ್ರ ಅಂತ ಮಾಡಿದ್ದೆ, ಅದನ್ನ ಒಂದಷ್ಟು ಸಿಂಪರಣೆ ಮಾಡಿದ್ವಿ, ಒಂದಷ್ಟು ಕಂಟ್ರೋಲ್ ಆಯ್ತು. ಅವಾಗ ನಮಗೆ ಆಗಿದ್ದು ತೊಂದರೆ, ನಾವು ಪ್ರಾಯೋಗಿಕವಾಗಿ ಪೂರ್ತಿ ಅದನ್ನ ಮಾಡಲಿಕ್ಕೆ ನಮಗೆ ಈ ಸರದ ವಾತಾವರಣ ಬಿಡಲಿಲ್ಲ. ಮಳೆ, ನಾವು ಔಷಧಿ ಸ್ಪ್ರೇ ಮಾಡಿದ್ವಿ, ಮತ್ತೆ ಮಧ್ಯಾಹ್ನ ಮಳೆ ಬಂತು, ಒಂದು ತಿಂಗಳಗಟ್ಟಲೆ ಮಳೆ ಬಿಡಲಿಲ್ಲ. ಮತ್ತೆ ಪ್ರಯೋಗ ಮಾಡಲಿಕ್ಕೆ ಒಂದಷ್ಟು ಇಮಿಡಿಯೇಟ್ ಆಗಿ ನಾಳೆ ನಾಡ್ದು ಮಾಡಬೇಕಿತ್ತು, ವಾರಗಟ್ಟಲೆ ಮಳೆ ಬಿಡಲಿಲ್ಲ, ಈ ತರ ಆಗಲಿಲ್ಲ. ಅದಕ್ಕೆ ಒಂದಷ್ಟು ಪ್ರಯೋಗ ಮಾಡಬೇಕು ಅಂತಿದ್ದೀನಿ ಸರ್, ಅಂಥದ್ದು ಪ್ರಯತ್ನ ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ. ಒಟ್ಟಾರೆ ಎಷ್ಟೆಕರೆ ನಿಮ್ದು ಕೃಷಿ ಭೂಮಿ ಇದೆ ಸರ್? ನಮ್ಮ 3 ಜನ ಅಣ್ಣ ತಮ್ಮ ಸರ್, 24 ಎಕರೆ ಇದೆ. ಈಗ ನಿಮ್ ಭಾಗಕ್ಕೆ ಎಷ್ಟು ಬಂದಿದೆ? 8 ಎಕರೆ ಇದೆ. 8 ಎಕರೆ. ಅದರಲ್ಲಿ ಎಷ್ಟೆಷ್ಟು ಎಕರೆ ತೋಟಗಳು ಮಾಡಿದ್ರಾ? ದಾಳಿಂಬೆ ಎಷ್ಟು ಮಾಡಿದ್ರಾ? ಅಡಿಕೆ ಎಷ್ಟು ಮಾಡಿದ್ರಾ? ತೆಂಗ್ ಎಷ್ಟು ಮಾಡಿದ್ರಾ? ನಾನು ಹತ್ರ ಮಿಶ್ರ ಬೆಳೆಸಿರ ನಂದು. ನಂದು ಅಡಿಕೆ ಇದೆ, ಚಿಕ್ಕ ಅಡಿಕೆ ಗಿಡಗಳಲ್ಲಿ ನಾನು ಇನ್ನು ಸ್ವಲ್ಪ ಇನ್ನೂ 2-3 ವರ್ಷ ಅದರಲ್ಲಿ ನಾವು ತರಕಾರಿ ಬೆಳಿಬಹುದು. 1 ಎಕರೆ ಅಡಿಕೆ ಗಿಡದಲ್ಲಿ, ಇನ್ನು 2 ಎಕರೆ ಅಡಿಕೆ ಗಿಡ ಆದ್ರೂ ಅದು ಚಿಕ್ಕದಿರುವಾಗ ಒಂದು 5-6 ವರ್ಷ ತನಕ ತರಕಾರಿಗಳನ್ನೆಲ್ಲ ಬೆಳೆದ್ವಿ, ಆಮೇಲೆ ಅದರಲ್ಲಿ ಬಾಳೆ ಬೆಳೆದ್ವಿ. ಇವಾಗ ಇನ್ನೊಂದು 1 ಎಕರೆ ಚಿಕ್ಕ ಅಡಿಕೆ ಗಿಡ ಇದೆ, ಅದರಲ್ಲಿ ನಾವು ಸಿರಿಧಾನ್ಯ ಬೆಳಿತೀವಿ. ಈಗ ನನಗೆ ಅವರೇ ಹಾಕಬೇಕು ಅಂತ ರೆಡಿ ಮಾಡಿ ಬಂದಿದ್ದೀನಿ. ಹೆಬ್ಬಾಳವ್ರೆ ಅವರೇ ಹಾಕಬೇಕು ಅಂತ ಹೇಳಿ ಈಗಷ್ಟಕ್ಕೆ. ದಾಳಿಂಬ್ರೆಗೆ 4 ಎಕರೆ ತೆಂಗಿನ ಗಿಡ ಹಾಕಿದ್ದೀನಿ, ತೆಂಗಿನ ಗಿಡದ ಮಧ್ಯೆ ದಾಳಿಂಬ್ರೆ ಹಾಕಿದ್ದೀನಿ. ಈಗ ಯಾವುದು ನೀವು ಜಮೀನನ್ನ ಅಲ್ಲಿ ಹಂಗೆ ಬಿಟ್ಟಿಲ್ಲ, ನೀವು ಎಲ್ಲದನ್ನು ಬಳಸಿಕೊಂಡು ಅಡಿಕೆ ತೋಟದಲ್ಲಿ ಆಗಿರ್ಬೋದು, ತೆಂಗಿನ ತೋಟದಲ್ಲಿ ಆಗಿರ್ಬೋದು, ಒಂದಲ್ಲ ಒಂದ್ ಬೆಳೆನ ಬೆಳೀತಾ ಇದ್ದೀನಿ. 4 ಎಕರೆ ದಾಳಿಂಬ್ರೆ ಅಂದ್ರೆ ಸರ್, ನಾನು 4 ಎಕರೆ ದಾಳಿಂಬ್ರೆ ಮಾಡಿದ್ದೀನಿ, 4 ಎಕರೆ ತೆಂಗಿನ ಗಿಡ ಮಾಡಿದ್ದೀನಿ, ಅದು 8 ಎಕರೆ ಆಯ್ತು. ಆ 8 ಎಕರೆಗೆ ಒಂದು ಬದಿಗೆ ನಾನು 28 ಹುಣಸೆ ಗಿಡ ಬೆಳೆಸಿದ್ದೀನಿ ಸರ್. ಆ 28 ಹುಣಸೆ ಗಿಡಗಳಲ್ಲಿ ಬರುವ ಆದಾಯ ನನಗೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ 75,000 ಒಂದು 75,000 ಆದಾಯ ಬರ್ತದೆ ಸರ್. 75,000 ಆದಾಯ ಬರಬೇಕು ಅಂತ ಹೇಳಿದ್ರೆ ನನಗೆ ಕನಿಷ್ಠ ಪಕ್ಷಕ್ಕೆ 3 ಎಕರೆ ಮೆಕ್ಕೆಜೋಳ ಬೆಳಿಬೇಕು ಸರ್. ನಾನು 4 ಎಕರೆ ಮೆಕ್ಕೆಜೋಳ ಬೆಳೆದ್ರೆ ಅದು ಖರ್ಚು ಹೋಗಿ ನನಗೆ 75,000 ಆದಾಯ ಬರ್ತದೆ ಸರ್. ಅಂದ್ರೆ 4 ಎಕರೆ ಹೆಚ್ಚಿಗೆ ಸರ್, 8 ಎಕರೆ ಮತ್ತೆ ನನ್ನ 4 ಎಕರೆ ನನಗೆ ಅಡಿಷನ್ ಆದಂಗೆ. ಅಂದ್ರೆ ನನ್ಗೆ ಇರೋ 8 ಎಕರೆಯಲ್ಲಿ 4 ಎಕರೆ ಮೆಕ್ಕೆಜೋಳ ದುಡ್ಡು ಹುಣಸೆ ಗಿಡದಲ್ಲಿ ಬರ್ತದೆ. ಅಲ್ಲಿಗೆ ಹೆಚ್ಚು ಕಮ್ಮಿ ನನಗೆ ಅದು 8 ಎಕರೆ ನಾನು ಒಂದು 12-13 ಎಕರೆ ಮಾಡ್ಕೊಂಡಂಗೆ ಇರೋದು 8 ಎಕರೆ. ಆ ತರದೆಲ್ಲ ಸಮಗ್ರ ಕೃಷಿ ಮಾಡಿದಾಗ ಆ ತರದ ಅನುಕೂಲ ಆಗ್ತದೆ. ಈಗ ಸಾಕಷ್ಟು ಕಡೆ ನಾವು ನೋಡಿದೀವಿ ರೈತರ ಒಂದು ಜಮೀನಿನಲ್ಲಿ ಇರೋಂತ ಬದುಗಳನ್ನ ತೆಗೆಯುವಂತದ್ದು, ಈಗ ಜಮೀನು ವೇಸ್ಟ್ ಆಗುತ್ತೆ ಅಂತ ಹೇಳಿ ಈಗ ಇರೋ ಅಂತ ಬದುಗಳಲ್ಲಿ ಕೆಲವೊಂದು ಈಗ ಬೇವಿನ ಗಿಡ ಇರಬಹುದು, ಅಂಗೆ ಗಿಡ ಇರಬಹುದು, ಇದು ನಮ್ಮ ಬೆಳೆಗೆ ಸೋಲೆ ಆಗುತ್ತೆ ಅಂತ ಹೇಳಿ ಅವನ್ನೆಲ್ಲ ಕಡದಾಕಂತದ್ದ ನೋಡಿದ್ವಿ. ನೀವು ಅಂತದ್ರಲ್ಲೂ ಈ ಸುತ್ತಲೂ ಬದುಗಳ ನಿರ್ಮಾಣ ಮಾಡಿ ಈಗ ಹುಣಸೆ ಬೆಳೆ ಬೆಳಿಬೇಕಂತ ಯಾಕನಿಸ್ತು? ನಿಸರ್ಗ ನಮಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಸರ್, ಉಪಯೋಗಿಸಿಕೊಂಡಿಲ್ಲ ನಾವು. ಇವತ್ತು ನಾನು ರಸ್ತೆ ಬದಿಯಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಯಾರೋ 4 ಜನ ನಿಂತ್ಕೊಂಡಿದ್ರೆ ಅಷ್ಟೇ ನಾನು ತಿರುಗಿ ನೋಡ್ತೀನಿ. ಅಲ್ಲಿ ಯಾರು ಇಲ್ಲ ಅಂದ್ರೆ ಸುಮ್ಕೆ ಹೋಗ್ತೀನಿ ನಾನು. 4 ಪಕ್ಷಿಗಳ ಮನೆಗೆ ಬರಬೇಕು ಅಂದ್ರೆ ನಮ್ಮ ತೋಟಕ್ಕೆ ಬರಬೇಕಾದ್ರೆ ಒಂದು ಗಿಡ ಮರ ಇರಬೇಕು ಅಲ್ಲಿ. ಆ ಪಕ್ಷಿಗಳು ಬಂದಾಗ ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್ ಅವರು, ಅವು ಸಾಕಷ್ಟು ಕ್ರಿಮಿಕೀಟಗಳನ್ನು ತಿಂತವೆ. ಅದು ನಿಸರ್ಗ ಕೊಟ್ಟಂತ ಕೊಡುಗೆ, ನಾವು ಇದು ಮಾಡ್ಕೊಂಡಿಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ಗಿಡ ಕಡ್ದಾಕ್ ಬಿಡ್ತೀವಿ ಸರ್, ಔಷಧಿ ತಂದು ಹೊಡಿತೀವಿ. 4 ಮರ ಇರಬೇಕು ಒಂದು ಜಮೀನ ಅಂದಮೇಲೆ. 4 ಪಕ್ಷಿಗಳು ಬರ್ತವೆ, 4 ಹುಳನ್ ತಿಂತವೆ, 4 ಪಿಚ್ಚಿಗೆ ಆಗ್ತವೆ. ಒಂದೊಂದು ಪಕ್ಷಿಯ ಪಿಚ್ಚಿಗೆಯಲ್ಲಿ ಕೂಡ ಒಂದೊಂದು ತರದ ಗುಣಧರ್ಮ ಇದೆ. ನಮ್ಗೆ ಹೇಳ್ತಾರೆ ವನಸ್ಪತಿ ಹಣ್ಣುಗಳನ್ನು ತಿಂದು ಪಿಚ್ಚಿಗೆ ಹಾಕುವಂತ ಪಕ್ಷಿಗಳ ಪಿಚ್ಚಿಗೆಯಲ್ಲಿ ಒಂದು ತೊಲೆ ಅಂದ್ರೆ 1 ರೂಪಾಯಿ ತೂಕದ ಒಂದು ಪಿಚ್ಚಿಗೆಯಲ್ಲಿ ಒಂದು ಟ್ಯಾಕ್ಟ್ರಿ ಲೋಡ್ ಅಲ್ಲಿ ಇರ್ತಕ್ಕ ಧನಿಯನ ಗೊಬ್ಬರದಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಇರ್ತವೆ ಅಂತ ಹೇಳ್ತಾರೆ ಸರ್. ನಮಗೆ ಮರನೇ ಇಲ್ಲಾಂದ್ರೆ ಪಕ್ಷಿಯಲ್ಲಿಂದ ಬರ್ತವೆ ಸರ್. ಅದಕ್ಕಾಗಿ ನಾವು ಮರ ಅಷ್ಟೇ ಬೆಳೆಸಿಲ್ಲ ಸರ್, ನಮ್ಮ ತೋಟದಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದೀನಿ ಪಕ್ಷಿಗಳಿಗಾಗಿ ಅಂತ. ಹತ್ತಿ ಹಣ್ಣಿನ ಗಿಡ ಬೆಳೆಸಿದ್ದೀನಿ, ಬಿಕ್ಕಿ ಹಣ್ಣಿನ ಗಿಡ ಬೆಳೆಸಿದ್ದೀನಿ. ಇವೆಲ್ಲ ಅವು ಕೂಡ ಬರ್ಬೇಕು ಸರ್, ನಮ್ಮ ತೋಟಕ್ಕೆ ಬರಬೇಕು, ಅವು ತಿನ್ಬೇಕು, ಅವು ಬಕ್ಕಿಗಳನ್ನ ಹಾಕ್ಬೇಕು, ಬೇರೆ ಅವು ಕೂಡ ಹುಳ ಒಪ್ಪಡೆ ನೋಡ್ತಾವೆ, ಅವನ್ನ ಆರಿಸ್ಕೊಂಡು ತಿನ್ಬೇಕು. ನೋಡಿ, ನಾನು ಕೊಂಡ್ಕೊಂಡಂಗೆ ನಮ್ಮಲ್ಲಿ ಒಂದು ಬಿಕ್ಕಿ ಹಣ್ಣಿನ ಮರ ಇದೆ, ನಾನು ಔಷಧಿ ಹಾಕಲ್ಲ ಸರ್. ನಮ್ಮ ಮನೆಗೆ ಒಂದು ವರ್ಷಕ್ಕೆ 150 ಬಿಕ್ಕಿ ನನ್ನ ಮರದಲ್ಲಿ ಕಿತ್ಕೊಂಡು ಬರ್ತೀನಿ. ಒಂದಷ್ಟು ಅವಾಗ ಹುಳ ಬಿಡ್ತಾ ಇದ್ವು. ಅವು ಯಾವಾಗ ಹುಳ ಬಿಡ್ತಿದ್ವು ಅಂದ್ರೆ ಆ ಒಂದು ಹಂತದ ಕಾಯಿ, ಈ ನಾವು ನಮ್ಮ ಭಾಷೆಯಲ್ಲಿ ದ್ವಾರಗಾಯ ಅಂತೀವಿ ಸರ್, ಏನೋ ಹಣ್ಣಾಗ್ತು ಮುಂಚೆ. ಇನ್ನೊಂದು ಸ್ವಲ್ಪ ದ್ವಾರಗಾಯ ಆದ ನಂತರ ಅದು ಹುಳ ಬೀಳ್ತಿತ್ತು, ಅದಕ್ಕಿಂತ ಮುಂಚೆ ಹುಳ ಬೀಳ್ತಿರ್ಲಿಲ್ಲ. ನಾವು ಕಿತ್ಕೊಳ್ಬೇಕಾದ್ರೆ ಅದನ್ನು ದ್ವಾರಗಾಯ ಆಗೋದಕ್ಕಿಂತ ಮುಂಚೆನೆ ಕಿತ್ಕೊಂಡ್ಬಿಡ್ಬೇಕು, ಎರಡು ಸಮನೆ ಇಟ್ಕೊಳ್ಬೇಕು, ಅದು ಹುಳಾಗ್ತಿತ್ತು. ಆಮೇಲೆ ಏನಾಯ್ತು, ಬರ್ತಾ ಬರ್ತಾ ಈ ಡಿಸೆಂಬರ್ ತಿಂಗಳ ಮಧ್ಯ ಭಾಗಕ್ಕೆ ಬಂದ್ರೆ ಹುಳ ಬೀಳಲಿಲ್ಲ, ವಾತಾವರಣ ಚಳಿ ಜಾಸ್ತಿ ಆಯ್ತು ಸರ್, ನಿಸರ್ಗ ಕೊಟ್ಟಂತ ಕೊಡುಗೆ, ಹುಳ ಬೀಳಲಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಮಕ್ಕಳೆಲ್ಲ ಸೇರ್ಕೊಂಡು ನಮ್ಮ ಮನೇಲಿ ಸುಮಾರು ಒಂದು 150 ಬಿಕ್ಕಿ ಹಣ್ಣು ತಿಂದಿದ್ದೀವಿ, ಯಾವುದಕ್ಕೂ ಔಷಧಿ ಹಾಕಿಲ್ಲ. ಈಗೆಲ್ಲಗೆ ಒಂದು 15-20 ದಿನ ಬಿಡ್ತಕ್ಕಂಥ ಹಣ್ಣಲ್ಲಿ ಹುಳ ಇಲ್ಲ, ಚಳಿ ಜಾಸ್ತಿ ಆಯ್ತು ಹುಳ ಹೋದು ಅಷ್ಟೇ. ಅದಕ್ಕೆ ಯಾವುದೇ ಔಷಧಿ ಸಿಂಪಡಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ. ಈಗ ನೀವ್ ಹೇಳಿದ್ರ ನಮಗೆ ಕುಡಿಲಿಕ್ಕೆ ನೀರು ಬೇಕು ಅಂದ್ರೆ ಸರ್ ನಮ್ಮ ಮನೇಲಿ ಒಂದೇನೋ ಒಂದು ಕೊಳಗನೋ ಒಂದ್ ಹಂಡೆನೋ ಒಂದ್ ಟ್ಯಾಂಕ್ ಇಟ್ಟಿರ್ತೀವಿ, ಆ ನೀರೆಲ್ಲ ತಗೊಂಡು ಕುಡಿತೀವಿ, ಮುಗಿದೋಯ್ತು. ಆಮೇಲೆ ನೀರಿಲ್ಲ ಅಂತೀವಿ ನಾವು, ಮತ್ ಬೇಕು ಅಂದ್ರೆ ಮತ್ತೆ ಹಾಕ್ಬೇಕು, ಹಾಕಿದ್ರೆ ಅದ್ರಲ್ಲಿ ನೀರು ಇರ್ತಲ್ವಾ. ನಾವ್ ಹಂಗೆ ಭೂಮಿಯಿಂದ ಸುಮ್ ಸಾಕಷ್ಟು ನೀರನ್ನು ತೆಗಿತಾ ಇದೀವಿ, ಅಚ್ಚ ತೆಗಿತಾ ಇದೀವಿ, ಅಲ್ಲಿ ಒಳಗ್ ಬಿಡೋ ವ್ಯವಸ್ಥೆ ಯಾರು ಮಾಡ್ತಾ ಇಲ್ಲ. ದೇವರಾಜ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಾನು ಸರ್ ಈ ತರ ಮಾಡಿದ್ದಾರೆ ಅಂತೇಳಿ ನಾನು ಮಾಡ್ಬೇಕು ಅಂತ ಮಾಡಿದೆ ಸರ್. ಈಗ ಸರ್ ಕಳೆದ ಸುಮಾರು 1920 ತನಕ ಬರಗಾಲ ಬಂದಕ್ಕ ನಾನು ಸುಮಾರು 18 ವರ್ಷಕ್ಕೆ ಮುಂಚೆನೆ ನಾನು ಹಿಂಗ ಗುಂಡಿ ಮಾಡಿದ್ದೇನೆ. ಅಂದ್ರೆ ಸುಮಾರು ನಮ್ಮ ಜಮೀನಿನ ಮೇಲಿನಿಂದ ಬರಂತ ನೀರನ್ನೆಲ್ಲ ಬಂದು ಅದು ಹೋಗ್ಲಿಕ್ಕೆ ಒಂದು ಹಿಂಗು ಗುಂಡಿ ಮಾಡಿದ್ದೇನೆ ಸರ್. ಆ ಹಿಂಗು ಗುಂಡಿ ಇದ್ದಿದ್ರಿಂದ ನಮ್ಮ ಸುತ್ತಮುತ್ತದ ಎಲ್ಲಾ ಬೋರ್ಗಳು ಫೇಲ್ ಆಗಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಪರಿಸ್ಥಿತಿ ಕೂಡ ನಾನು ಬೋರ್ ಅಲ್ಲಿ 1 inch ಬರ್ತಾ ಇತ್ತು. ಅದನ್ನ ಕಂಡ್ಕೊಂಡು ಸಾಕಷ್ಟು ನಾನು ಮತ್ತೆ 2-3 ತರ ಹಿಂಗು ಗುಂಡಿಗಳನ್ನು ಮಾಡಿ ಭೂಮಿಗೆ ನೀರು ಬಿಡಂತ ವ್ಯವಸ್ಥೆ ಮಾಡಿದೆ. ಇವಾಗ ಏನಾಯ್ತು, ಆ ಭೂಮಿಗೆ ನೀರು ಬಿಡಂತ ವ್ಯವಸ್ಥೆ ಮಾಡಿದಾಗ ಒಂದಿಷ್ಟು ಅಡ್ಡ ಹಾಕಿದ್ವಿ ನೀರು ಬಂದು ನಿಂತ್ಕೊಳ್ಳಿಕ್ಕೆ, ಅಲ್ಲಿ ಮುಂಡಿನ ಸವಕಳಿ ಕಡಿಮೆ ಆಯ್ತು, ಮತ್ತೆ ಭೂಮಿಗೆ ಕೂಡ ನೀರು ಹೋಯ್ತು. ಕೆಲವ್ರು ಹೇಳ್ತಾರೆ, ಏ ನೀವು ನಮ್ ಚೆಕ್ ಡ್ಯಾಮ್ ಮಾಡಿದೀವಪ್ಪ, ನಾವ್ ಕಟ್ಟೆ ಅದಾವೆ, ನಾವ್ ಕಟ್ಟೆ ಬುಡಕ್ ನಮ್ಮ ಬೋರ್ ಅದಾವೆ, ನಾವು ಮತ್ತೆ ಅಲ್ಲೇ ಬೇಕಾದಷ್ಟು ನೀರು ನಿಂತಿರ್ತವೆ, ನಾವ್ ಯಾಕೆ ಭೂಮಿ ಒಳಗೆ ಹಾಕ್ಬಿಡ್ಬೇಕು ಅಂತ. ಸರ್ ವಾತಾವರಣಕ್ಕೆ ಕೂಡ ಸರ್ ನಮ್ಗೆ ನಾವ್ ಒಂದ್ ಬಕೆಟ್ ಅಲ್ಲಿ ನೀರ್ ತುಂಬಿ ಅಲ್ಲಿ ಇಟ್ಟು ಒಂದು ವಾರ ಆದ್ಮೇಲೆ ನೋಡಿದ್ರೆ ಅದ್ರ ಸುಮಾರು ಒಂದ್ ಏನ್ ನೀರಲ್ಲ, ಸರ್ 2-3 inch ನೀರಲ್ಲ, ಆವೇ ಹೋಗ್ತದೆ. ಸೊ ವಾತಾವರಣ ಕೂಡ ಸಾಕಷ್ಟು ಆವೇ ಹೋಗೋದ್ರಿಂದ ಈಗ ನಾವು ಭೂಮಿಗೆ ನೀರ್ ಬಿಡುವಂತದ್ದು. ಕೆಲವು ಮಣ್ಣಿನ ಗುಣಧರ್ಮ ಅಂದ್ರೆ ಭೂಮಿಯನ್ನು ನೀರನ್ನು ಹೀರ್ಕೊಳ್ತಕ್ಕಂತ ಶಕ್ತಿ ಇರ್ತಕ್ಕಂತ ಜಾಗದಲ್ಲಿ ಭೂಮಿ ಒಳಗೆ ಹೋಗ್ತದೆ. ಕಪ್ಪು ಭೂಮಿ ಮತ್ತೆ ಜಿಗಟು ಮಣ್ಣಿನಲ್ಲಿ ಕೂಡ ನೀರು ಹೋಗೋದೇ ಇಲ್ಲ ಸರ್. ಅದು ಅದನ್ನ ನಾವು ವಾತಾವರಣಕ್ಕೆ ಬಹಳಷ್ಟು ಹೋಗ್ಬಿಡ್ತದೆ, ಅದನ್ನ ಆದಷ್ಟು ಬೇಗ ಭೂಮಿಗೆ ಬಿಡಬೇಕು ಅಂತ. ಆಮೇಲೆ ಮಣ್ಣಿನ ಫಲವತ್ತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸರ್, ಈಗ ಸುಮಾರು 10,000-15,000 ವರ್ಷಗಳಿಗೆ ಒಂದು 1 centimeter ಕೂಡ ಅಷ್ಟು ಮಣ್ಣು ಆಗಲ್ಲ, ಮಣ್ಣು ಬರಲ್ಲ. ಈ ನಮ್ಮಲ್ಲಿ ಕಲ್ಲು ಈ ವಾತಾವರಣ ಕರಗಿ ಬಿದ್ದು ಎಲ್ಲ ಮಣ್ಣಾಗ ಅದು ಹೋಗ್ಬಿಟ್ರೆ ಸರ್ ಇಲ್ಲಿ ನೋಡಿ, ನಾವು ನೋಡಿದಾಗ ಮಣ್ಣನ್ನು ಡೋಜಿಂಗ್ ಮಾಡ್ತಾರೆ ಕೆಲವು ಸರಿ, ಸಮತಟ್ ಮಾಡ್ಬೇಕು ಅಂತ ಮಾಡ್ತಾರೆ. ಸಮತಟ್ ಮಾಡ್ಬೇಕು ಅಂತ ಮಾಡಿ ಮೇಲಿನ ದಿಬ್ಬದ ಮಣ್ಣು ತಗ್ಗಿ ದೊಬ್ಬಿರ್ತಾರೆ, ಆ ಮೇಲಿನ ಮಣ್ಣಲ್ಲಿ ಅಲ್ಲಿ ಬಿತ್ತನೆ ಮಾಡಿದ್ರೆ ಸುಮಾರು 7-8 ವರ್ಷ ಬೆಳೆ ಬರಲ್ಲ. ಸಾಕಷ್ಟು ಎಲ್ಲ ನೋಡಿರ್ತೀರಿ, ನೀವು ನೋಡಿರ್ತೀರಿ, ಬೆಳೆ ಬಂದಿರಲ್ಲ. ಅಲ್ಲಿ 50 ಮಣ್ಣಲ್ಲಿ ಏನಾಗಿರ್ತದೆ ಸರ್, ಒಂದ್ ಕಡೆ ಹೋಗಿ ನಾವೇ ಕಳಿಸ್ಬಿಟ್ಟಿರ್ತೀವಿ. ಹಂಗೆ ಮಳೆ ಬಂದಾಗ ನಾವು ಮಣ್ಣು ಸಂರಕ್ಷಣೆ ಮಾಡ್ದಂಗೆ ಹರಿಯ ನೀರಿನ ಜೊತೆಗೆ ಬಿಟ್ಬಿಟ್ಟು ಆಚೆಗೆ ಹೋಗ್ಬಿಟ್ರೆ ಅಲ್ಲಿ ಫಲವತ್ತತೆ ಆಚೆಗೆ ಹೋದ್ರೆ ಅಲ್ಲಿ ಏನು ಬೆಳೆ ಬೆಳಿಲಿಕ್ಕೆ ಆಗಲ್ಲ ಸರ್. ಅದು ಹಂಗಾಗಿ ಅಲ್ಲಿ ಉಳಿಸ್ಕೊಳ್ಬೇಕು ನಾವು, ಅದನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಬದು ನಿರ್ಮಾಣ ಮಾಡಬೇಕು. ಆ ಮಣ್ಣು ಕೊಚ್ಚಿ ಹೋಗದಾಗೆ ಬಿತ್ತನೆ ಮಾಡುವಾಗ ಸಾಲುಗಳನ್ನು ಅದಕ್ಕೆ ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು, ಬದು ನಿರ್ಮಾಣ ಮಾಡ್ಕಂಥದ್ದು ಮಾಡಿದಾಗ ನಮಗೆ ಫಲವತ್ತತೆ ಉಳಿತದೆ ಸರ್. ನಮ್ಗೆ ಅಲ್ಲಿ ನಮಗೆ ಫಲವತ್ತತೆ ಬಹಳ ಮುಖ್ಯ. ಆ ಫಲವತ್ತತೆ ಉಳಿದಾಗಷ್ಟು ನಾವು ಒಳ್ಳೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ. ಹಂಗಾಗಿ ಮಣ್ಣಿನ ರಕ್ಷಣೆ ಮಾಡಬೇಕು. ಅಂದ್ರೆ ಕೃಷಿಯಲ್ಲಿ ನಾವು ಯಶಸ್ಸು ಕಾಣಬೇಕು ಅಂತಂದ್ರೆ ಮುಖ್ಯವಾಗಿ ಈಗ ಮಣ್ಣು ಮತ್ತು ನೀರನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅವಾಗಲೇ ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಕ್ ಸಾಧ್ಯ ಅಂತ ಹೇಳಿದ್ರೆ ಹೌದು. ಒಟ್ಟಾರೆ ನಿಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿ ಅದರ ಜೊತೆಗೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿಕೊಂಡು ಕೃಷಿಯಲ್ಲಿ ನೀವು ಮುಂದುವರಿತಾ ಇದ್ದೀರಾ, ಏನ್ ಅನಿಸುತ್ತೆ ನಿಮಗೆ ಕೃಷಿ ಜೀವನ? ಸರ್ ಕೃಷಿ ಜೀವನ ಚೆನ್ನಾಗಿದೆ ಸರ್. ಒಂದೇನಾಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೃಷಿ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸರ್ಕಾರ ಕೂಡ ಸಪೋರ್ಟ್ ಮಾಡಬೇಕು. ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಸಮಗ್ರ ನೀರಾವರಿ ಪದ್ಧತಿಯನ್ನು ಮಾಡಬೇಕು ಸರ್. ಇದು ಒಂದು ದೇಶದ ಮತ್ತು ರಾಜ್ಯದ ರೈತರ ಪರವಾಗಿ ನನ್ನ ಮನವಿ. ಈಗ ನಿಮ್ಮ ಒಂದು ಕೃಷಿ ಪದ್ಧತಿಯನ್ನ ನೋಡಿಕೊಂಡು ಅಂತಂದ್ರೆ ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರಾ, ಅದರಲ್ಲೂ ಸಾಕಷ್ಟು ಈ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಈಗ ಮಣ್ಣು ಮತ್ತು ನೀರನ್ನ ಸಂರಕ್ಷಣೆ ಮಾಡ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ನಿಮಗೆ ಗುರುತಿಸಿ ಇತ್ತೀಚೆಗೆ ಅಂದ್ರೆ ಕೆಳದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದವರು ಉತ್ತಮ ರೈತ ಪ್ರಶಸ್ತಿ ಅಂತೇಳಿ ನಿಮಗೆ ಕೊಟ್ಟಿದೆ, ಏನನ್ಸ್ತು ನಿಮಗೆ? ಖುಷಿ ಆಯ್ತು ಸರ್. ಈಗ ಏನಾಯ್ತು, ಒಂದು ಜವಾಬ್ದಾರಿ ಜಾಸ್ತಿ ಮಾಡ್ದಾಗಾಯ್ತು ಅವ್ರು ನನಗೆ. ಇನ್ನೊಂದು ಸ್ವಲ್ಪ ಹೆಚ್ಚಿನದಾಗಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಇನ್ನ ನಾನು ಹೇಳಿದಾಗ ಇನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಮತ್ತೆ ಮಳೆಯಾಶ್ರಿತ ಬೆಳೆಗಳಲ್ಲಿ ಕೂಡ ನಾವು ರಾಸಾಯನಿಕ ಗೊಬ್ಬರದಿಂದ ಹೊರಬರಂತ ಪ್ರಯತ್ನ ಮಾಡಬೇಕು ಅಂತ ಕೂಡ ಒಂದಿಟ್ಟು ಪ್ರಯತ್ನ ಮಾಡಬೇಕು ಅಂತ ಅನಿಸ್ತು ಸರ್ ನನಗೆ. ಒಳ್ಳೇದು ಬಸವರಾಜಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಸಾವಯವ ಕೃಷಿಯಲ್ಲಿ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಜೊತೆಗೆ ಈ ಒಂದು ಮಣ್ಣು ಮತ್ತು ನೀರನ್ನ ನಿಮ್ಮ ಒಂದು ಕೃಷಿಯಲ್ಲಿ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನುವಂತ ಒಂದು ಯೋಜನೆಗಳನ್ನ ರೂಪಿಸಿಕೊಂಡಿದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯಲ್ಲಿ ಸಾವಯವ ಅಳವಡಿಕೆ ಹಾಗೂ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಬೊಮ್ಮೇನಹಳ್ಳಿಯ ಪ್ರಗತಿಪರ ಕೃಷಿಕ ಸಿಹೆಚ್ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ರೈತರಿಗೆ ಸಲಹೆ.

ಪಾನ ನಟ್ಟ ನಡುವೆ ಸುಂಗ ಪಾಠ ಸುತ್ತಮುತ್ತ ಸೂರ್ಯಪಾನ ನಟ್ಟ ನಡುವೆ ಸುಂಗ ಪಾಠ ಕೋಟೆ ದಾಟಿದ್ರು ಬಾಕಲ್ಲ ಮನೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು ಆಗದೋನೆ ಭೋಗದೋನೆ ನಾಗ ನಡುವ ಕಟ್ಟಿನೋನೆ ಆಗದೋನೆ ಭೋಗದೋನೆ ನಾಗ ನಡುವ ಕಟ್ಟಿನೋನೆ ಆ ಕೋಗಿಲ್ಲಂಗೆ ಕುಕ್ಕಿಯಲ್ಲೋ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು ಪಟ್ಟೆ ಧೋತ್ರ ಇಕ್ಯಾನ್ ಮರವೀನ ಜೋಡ ಅಹುಟ್ಟಾನ್ ಪಟ್ಟೆ ಧೋತ್ರ ಇಕ್ಯಾನ್ ಮರವೀನ ಜೋಡ ಹೊರಟಾನ್ ನಾರಿ ಕೇರಿಗೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು ಮೂಡಲ್ ಸೀಮೆ ಹೆಣ್ಣು ಕಾಣು ಮುತ್ತಿನ ಸುರಾಯ್ದೋಳು ಮೂಡಲ್ ಸೀಮೆ ಹೆಣ್ಣು ಕಾಣು ಮುತ್ತಿನ ಸುರಾಯಿದೋಳು ಕತ್ತಲ್ ಕವಿದಾವೆ ಕಣ್ಗೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು. ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇದುವರೆಗೂ ಕಿಸಾನವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಇದು 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 7:34 ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು, ಆನಂತರ 7:45 ಸಮಾಚಾರ ದರ್ಶನ ಕೇಳುತ್ತೀರಿ. 8:00 ದೆಹಲಿ ಕೇಂದ್ರದ ಸಹಪ್ರಸರದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಬೆಳಗಾವಿಯ ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದ ಕುರಿತು ಬಾನುಲಿ ವರದಿ ಕೇಳಿರಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ.